ಉಸಿರಿಗೆ ಗಾಳಿಯೇ ನೀನಾಗಿರು, ನಾ ನಡೆಯುವ ದಾರಿಯೇ ನೀನಾಗಿರು. ಕಾಲ ಅಲೆಯಂತಾಗಿ ನಾ ಸೋಕುವೆ, ಬಲೆ ನೀನಾಗು ಅಪಾಯದಂತೆ ನಾ ಬೀಳುವೆ. ನಿನಗೇ ತಗೋ ಜೀವವೇ ನೀವೇ ಕಾದರೆ ಇದು.